ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರುಗಳು, ಅಂದರೆ 612 ಕಿಲೋಹರ್ಟ್ಸ್ ನಿಲಯದ ಈ ದಿನದ ಎರಡನೇ ಪ್ರಸಾರವನ್ನು ಈಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ಬಿಕೆ ಸುಮತಿಯ ನಮಸ್ಕಾರಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ನೀವು ಯೂಟ್ಯೂಬ್ನಲ್ಲಿ ನೇರ ಪ್ರಸಾರದಲ್ಲಿ ಕೇಳಬಹುದು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗಲಿದೆ. ಆಕಾಶವಾಣಿ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರೇ, ನಿಮಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಕೋಸಿನ ಜಾತಿಯ ತರಕಾರಿ ಬೆಳೆಗಳಲ್ಲಿ ಸಮಗ್ರ ಕೀಟ ಪೀಡೆ ನಿರ್ವಹಣೆ ಹೇಗೆ, ಈ ವಿಷಯವಾಗಿ ಈಗ ನಮಗೆ ತಿಳಿಸಿಕೊಡುತ್ತಾರೆ ಡಾಕ್ಟರ್ ಮೋಹನ್ ನಾಯಕ್ ಅವರು. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರುತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ, ಇದಕ್ಕೆಲ್ಲ ಏನಾದ್ರೂ ಔಷಧ ಕೊಡೋಣ? ತಗೊಳಮ್ಮ, ಈ ಮಾತ್ರೆ ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನೂ ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳೋಣ, ಕೋಸಿನ ಜಾತಿಯ ತರಕಾರಿ ಬೆಳೆಗಳಲ್ಲಿ ಸಮಗ್ರ ಕೀಟ ಪೀಡೆ ನಿರ್ವಹಣೆ, ಈ ವಿಷಯವಾಗಿ ಈಗ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಕೀಟಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ಮೋಹನ್ ನಾಯಕ್ ಅವರೊಡನೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಮೋಹನ್ ನಾಯಕ್. ನಮಸ್ಕಾರ. ನಮ್ಮಲ್ಲಿ ಇವತ್ತು ಜನ ಈ ಕೋಸಿನ ಜಾತಿಯ ತರಕಾರಿಗಳನ್ನು ಹೆಚ್ಚೆಚ್ಚು ಬಳಸೋದಕ್ಕೆ ಇಷ್ಟಪಡ್ತಾರೆ. ಹೌದು. ಆದರೆ ಅವ್ರ ಬಾಯಲ್ಲೇ ಒಂದು ಮಾತು ಏನು ಅಂತ ಅಂದರೆ, ಈ ಕೋಸಿನ ಜಾತಿಯ ತರಕಾರಿ ಬೆಳೆಗಳಿಗೆ ಹೆಚ್ಚೆಚ್ಚು ಈ ಕೀಟನಾಶಕಗಳನ್ನು ಬಳಸೋದ್ರಿಂದ ಇವುಗಳನ್ನು ನಾವು ಬಳಸಿದರೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅಂತಲೂ ಮಾತನ್ನು ಹೆಚ್ಚೆಚ್ಚು ಕೇಳಿಬರ್ತಾ ಇದೆ. ಇದರಿಂದನೇ ಈ ಒಂದು ತರಕಾರಿ ಬೆಳೆಗಳನ್ನು ಸ್ವಲ್ಪ ಬಳಸೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಹೌದೌದು. ಈ ಅಂಶವನ್ನು ನಾವು ನೋಡಿದಾಗ ನಮ್ಮ ಕೇಳುಗರಿಗೆ ನಾವು ಇವತ್ತು ಈ ಕೋಸಿನ ಜಾತಿಯ ತರಕಾರಿ ಬೆಳೆಗಳಿಗೆ ಬರುವಂಥ ಕೀಟಪೀಡುಗಳು ಯಾವ್ಯಾವು, ಇವುಗಳ ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ತಿಳಿಸ್ಕೊಟ್ರೆ ನಮ್ಮ ರೈತ ಬಾಂಧವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಯಾಕೆಂದರೆ ಆದಷ್ಟು ರಾಸಾಯನಿಕವನ್ನು ಕೊನೆಯ ಅಸ್ತ್ರವನ್ನಾಗಿ ಬಳಸಿಕೊಂಡು ಮೊದಲಿಗೆ ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸಿದರೆ ನಾವು ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಿ ನಮ್ಮ ಗ್ರಾಹಕರ ಒಂದು ಅನುಕೂಲಕ್ಕಾಗಿಯೂ ಈ ತರಕಾರಿ ಬೆಳೆಗಳನ್ನು ಬೆಳೆಯಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಈಗ ಪ್ರಾರಂಭದಲ್ಲಿ ಈ ಕೋಸಿನ ಜಾತಿಯ ತರಕಾರಿ ಬೆಳೆಗಳು ಯಾವ್ಯಾವು, ಇವುಗಳ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ರೈತ ಬಾಂಧವರಿಗೆ ನಮಸ್ಕಾರ. ಕೋಸು ತರಕಾರಿ ಬೆಳೆಗಳಂತಂದರೆ ಹೆಚ್ಚಾಗಿ ಹೂಕೋಸು, ನಾವು ಕಾಲಿಫ್ಲವರ್ ಅಂತ ಕರಿತೇವೆ, ಹಾಗೆ ಎಲೆಕೋಸು, ಕ್ಯಾಬೇಜ್ ಅಂತ ಹೇಳ್ತೇವೆ, ನೋಲ್ಕೋಲು, ಗೆಡ್ಡೆಕೋಸು ಅಂತ ಹೇಳ್ತೇವೆ, ಹಾಗೆ ಇತ್ತೀಚೆಗೆ ಬ್ರೊಕೋಲಿ ಅಂತ ಒಂದು ಬರ್ತಾ ಇದೆ, ಹಸಿರು ಬಣ್ಣದ ಒಂದು ಕಾಲಿಫ್ಲವರ್ ಇದ್ದಾಗಿರ್ತದೆ. ಇವೆಲ್ಲವುಗಳನ್ನು ಸೇರಿ ನಾವು ಕೋಸು ತರಕಾರಿ ಬೆಳೆಗಳಂತ ಗ್ರೂಪ್ ಮಾಡಬಹುದು. ಈ ತರಕಾರಿ ಬೆಳೆಗಳಲ್ಲಿ ಕೋಸು ಬೆಳೆಗಳು ಭಾರತೀಯ ಅಡುಗೆ ಮನೆಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದ್ದೇವೆ. ಯಾಕಂದರೆ ಇವು ನಮ್ಮ ದೇಶದಲ್ಲಿ ಅಥವಾ ಹಾಗೂ ನಮ್ಮ ರಾಜ್ಯದಲ್ಲಿ ಹೆಚ್ಚು ಹೆಚ್ಚಾಗಿ ನಾವು ಬೆಳೀತಾ ಇದ್ದೇವೆ. ಸಿಂಹಪಾಲು ಅಂತ ಅಂದ್ರೂ ತಪ್ಪೇನಿಲ್ಲ. ಹೌದು. ಹಾಗೆ ಇವು ಹೆಚ್ಚಿನ ಪೌಷ್ಟಿಕಾಂಶಗಳನ್ನು ಸಹ ಹೊಂದಿವೆ. ಕೋಸು ತರಕಾರಿ ಬೆಳೆಗಳಲ್ಲಿ ಹೆಚ್ಚಿನ ಸಿ ಅನ್ನಾಂಗ, ವಿಟಮಿನ್ ಸಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರ್ತಾ ಇದೆ. ಹಾಗೆ ಹಲವು ಖನಿಜಾಂಶಗಳನ್ನು ಸಹ ಹೊಂದಿದೆ. ಪೊಟ್ಯಾಶ್ ಇರ್ಬೋದು, ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು, ಕಬ್ಬಿಣ, ಹೀಗೆ ಹಲವಾರು ಮಿನರಲ್ಸ್ ಖನಿಜಾಂಶಗಳನ್ನು ಸಹ ಇದು ಪೂರೈಸ್ತಾ ಇದೆ. ಜೊತೆಗೆ ಕೊಬ್ಬಿನಾಂಶ ಕಡಿಮೆ, ಕೋಸಿನ ಬೆಳೆಗಳಲ್ಲಿ ಕೊಬ್ಬಿನಾಂಶ ಕಡಿಮೆ ಹಾಗೂ ನಾರಿನಾಂಶ ಹೆಚ್ಚಿಗೆ ಇರೋದ್ರಿಂದ ಇವು ಆರೋಗ್ಯಕ್ಕೆ ಬಹಳ ಪೂರಕವಾಗಿವೆ. ಇನ್ನು ಮುಖ್ಯವಾಗಿ ಈ ಕೋಸಿನ ಜಾತಿಯ ಬೆಳೆಗಳಿಗೆ ಈ ಕೀಟಗಳ ಒಂದು ಹಾವಳಿ ಹೆಚ್ಚು ಅಂತ ನಾವು ಕೇಳಿದ್ದೀವಿ. ಈ ಕೋಸಿನ ಜಾತಿಯ ಬೆಳೆಗಳಿಗೆ ಬರುವಂತಹ ಮುಖ್ಯವಾದ ಕೀಟಗಳು ಯಾವ್ಯಾವು ಅಂತೀರಿ? ನಾವೀಗಾಗಲೇ ಕೋಸು ಜಾತಿಗಳನ್ನು ಮೊದಲೇ ಏನ್ ಮಾಡ್ತಿದ್ವಿ ಅಂತಂದ್ರೆ ಬರೀ ಚಳಿಗಾಲದಲ್ಲಿ ಮಾತ್ರ ಬೆಳೀತಾ ಇದ್ವಿ. ಇತ್ತೀಚಿನ ಆವಿಷ್ಕಾರ, ಹೊಸ ಹೊಸ ಆವಿಷ್ಕಾರ ಬಂದಿರೋದ್ರಿಂದ ಹೆಚ್ಚು ಶಾಖ ನಿರೋಧಕ ಶಕ್ತಿಯನ್ನು ಸಹ ತಳಿಗಳನ್ನ ಬೆಳೆದಿದ್ದಾರೆ, ಉತ್ಪನ್ನ ಮಾಡಿದ್ದಾರೆ. ಹಾಗಾಗಿ ವರ್ಷದ ಎಲ್ಲ ಕಾಲದಲ್ಲಿಯೂ ಸಹ ಈ ಕೋಸು ಬೆಳೆಗಳನ್ನು ಬೆಳಿಬಹುದು ಹಾಗೂ ಕಾಣಬಹುದು. ಹಾಗಾಗಿ ಏನಾಗ್ತದೆ ಅಂತ ಇದೆ ಅಂತಂದ್ರೆ, ಕೀಟಗಳಿಗೆ ವರ್ಷದ ಪ್ರತಿ ತಿಂಗಳುಗಳಲ್ಲಿಯೂ ಪ್ರತಿ ದಿವಸದಲ್ಲಿಯೂ ಸಹ ಆಹಾರ ಸಿಗ್ತಾ ಇದೆ. ಹಾಗಾಗಿ ಕೀಟಗಳ ಹಾವಳಿ ಕೋಸು ಬೆಳೆಗಳಲ್ಲಿ ಹೆಚ್ಚಿಗೆ ಹೆಚ್ಚಿಗೆ ಆಗ್ತಾ ಇದೆ. ಅಂದ್ರೆ ಮುಖ್ಯವಾದ ಕೀಟಗಳು ಯಾವ್ಯಾವು ಅಂತೀರಿ? ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಆಗಲಿ ನಮ್ಮ ದೇಶದಲ್ಲಿ ಆಗಲಿ ಬರುವಂತಹ ಪ್ರಮುಖ ಕೀಟ ಅಂತಂದ್ರೆ ಡೈಮಂಡ್ ಬ್ಯಾಕ್ ಮಾತ್, ವಜ್ರ ಬೆನ್ನಿನ ಪತಂಗ. ಇದು ಹೆಚ್ಚಿನ ಹಾನಿಯನ್ನು ಮಾಡ್ತದೆ ಮತ್ತು ಎಲ್ಲಾ ದೇಶಗಳಲ್ಲೂ ಎಲ್ಲಾ ರಾಜ್ಯದಲ್ಲೂ ಎಲ್ಲಾ ಕಡೆಗಳಲ್ಲೂ ಎಲ್ಲೆಲ್ಲಿ ಕೋಸು ಬೆಳೀತಾರೋ ಅಲ್ಲಿ ಇದು ಸರ್ವೇ ಸಾಮಾನ್ಯ. ಇದರ ಜೊತೆಗೆ ಎಲೆ ಬಲಿ ಮಾಡಿಕೊಳ್ಳುವ ಕೀಟ ಹೊಂದಿದೆ, ಸಸ್ಯ ಏನು, ಬಣ್ಣಲೇಪಿತ ತಿಗಣೆ, ಕೊಂಡಲಿ ಹುಳು, ಎಲೆ ತಿನ್ನುವ ಹುಳುಗಳಾದ ಕೋಸು ಚಿಟ್ಟೆ ಇರ್ಬೋದು, ಅಥವಾ ಶೇಂಗಾ ಎಲೆ ತಿನ್ನುವ ಹುಳು, ಸ್ಪೋಡಾಪ್ಟರ್ ಲಿಟ್ರ ಅಂತ ನಾವು ಹೇಳ್ತೇವೆ, ಮೀಟುವ ಹುಳು ಇತ್ಯಾದಿ ಹಲವಾರು ಕೀಟಗಳನ್ನ ನಾವು ಕಾಣಿಸಬಹುದು. ಕೀಟಗಳನ್ನ ನಾವು ಬಹುಮುಖ್ಯವಾಗಿ ಎರಡು ಭಾಗಗಳನ್ನು ಮಾಡಬಹುದು. ಒಂದು ಎಲೆ ತಿನ್ನುವ ಕೀಟ, ಈಗ ನಾನೇ ಈಗಾಗಲೇ ಹೇಳಿದಾಗೆ ಡೈಮಂಡ್ ಬ್ಯಾಕ್ ಮಾತು ಅದು ಎಲೆ ತಿನ್ನುವ ಕೀಟ, ಕೋಸು ಚಿಟ್ಟೆ ಎಲೆ ತಿನ್ನುವ ಕೀಟ, ಈ ಕೊಂಡ್ಲಿ ಹುಳು, ಶೇಂಗಾ ಎಲೆ ತಿನ್ನುವ ಹುಳು, ಇವೆಲ್ಲವೂ ಎಲೆ ತಿಂತವೆ. ಕೆಲವೊಂದಿಷ್ಟು ಹುಳುಗಳು ರಸವನ್ನು ಹೀರುತ್ತವೆ, ಉದಾಹರಣೆಗೆ ಅವನು ಹೇನು ಅಥವಾ ತಿಗಣೆ ಇವೆಲ್ಲವೂ. ಈ ರಸ ಇರುವ ಕೀಟಗಳು ನಮಗೆ ಅಷ್ಟು ಕಾಣದಿಲ್ಲ, ಅತಿ ಚಿಕ್ಕವಾಗಿರ್ತವೆ, ನಂಬರ್ಸ್ ಹೆಚ್ಚಿಗೆ ಇರ್ತವೆ ಬಹಳ, ಮತ್ತು ಅವು ರಸವನ್ನು ಹೀರೋದ್ರಿಂದ ಇಳುವರಿ ಕಡಿಮೆ ಆಗ್ತದೆ. ಅಂದ್ರೆ ಹೇನು ಮತ್ತು ತಿಗಣಿಗಳು ವಿಶೇಷವಾಗಿ ರಸ ಹೀರ್ತವೆ. ಅಂದ್ರೆ ಅವು ಪ್ರಾರಂಭದಲ್ಲಿ ಬರ್ತವೆ, ಹೆಚ್ಚಾಗಿ ಪ್ರಾರಂಭದಲ್ಲಿ ಬರ್ತವೆ. ಆವಾಗ ನಾವು ಅದರ ಬಾಧೆಯನ್ನು ಹೆಚ್ಚಾಗಿ ನಾವು ಗುರುತಿಸಬಹುದು. ಹಂಗಂತ ಹೇಳಿ ಅವು ಕೊರೆವರೆಗೂ ಇದ್ದೇ ಇರ್ತವೆ, ತದನಂತರ ಅವು ನಮ್ಗೆ ಅದ್ರ ಬಾಧೆ ನಮ್ಗೆ ಅಷ್ಟು ಕಂಡು ಬರೋಲ್ಲ. ಆದ್ರೆ ಇಡೀ ಒಂದು ಬೆಳೆಯ ಅವಧಿಯ ಉದ್ದಕ್ಕೂ ನಾವು ಕಾಣಬಹುದು ಹೇನು ಮತ್ತು ತಿಗಣಿಗಳನ್ನು. ಇನ್ನು ಈ ಎಲೆ ತಿನ್ನುವಂತ ಹುಳುಗಳು ಅಂತ ತಾವು ಹೇಳಿದ್ರಿ, ಅದರಲ್ಲಿ ವಜ್ರದ ಬೆನ್ನಿನ ಪತಂಗ ಬಹಳ ಮುಖ್ಯವಾದ್ದು ಅಂತ ಹೇಳಿರಿ. ಈ ವಜ್ರದ ಬೆನ್ನಿನ ಪತಂಗವನ್ನು ಬಿಟ್ಕೊಂಡು ಉಳಿದ ಕೀಟಗಳು ಯಾವ ರೀತಿ ತೊಂದರೆ ಕೊಡ್ತವೆ ಅಂತ? ಉಳಿದ ಕೀಟಗಳು ಅಂತಂದ್ರೆ, ಈಗ ನಾ ಈಗಾಗಲೇ ಹೇಳಿದಾಗ ಶೇಂಗಾ ಎಲೆ ತಿನ್ನುವಳು ನೇರವಾಗಿ ಎಲೆಯನ್ನು ತಿಂತದೆ, ಹಾಗೆ ಕೊಂಡ್ಲಿ ಹುಳು ಅದು ಸಹ ನೇರವಾಗಿ ಎಲೆಯನ್ನು ತಿಂತದೆ. ಅಲ್ಲಿ ಏನಾಗ್ತದೆ ಅಂತಂದ್ರೆ ಹಸಿರನ್ನು ಹರಿದು ತಿಂತವೆ. ಕೆಲವೊಮ್ಮೆ ಈ ವಜ್ರ ಪತಂಗ ಏನಿರ್ತದೆ ಅದು ರಂಧ್ರಾಕಾರವನ್ನು ಮಾಡ್ತದೆ, ಈ ಬೇರೆವೆಲ್ಲವೂ ಒಂದ್ ಕಡೆಯಿಂದ ತಿನ್ಕೊಳ್ತಾ ಹೋಗ್ಬಿಡ್ತಾ ಇರ್ತವೆ. ಅದು ಪ್ರಪ್ರಥಮವಾಗಿ ಬಹಳ ಹೆಚ್ಚಿಗೆ ಹಾನಿಯನ್ನು ಕಾಣಿಸುತ್ತೆ. ಈ ಕೋಸು ಗಡ್ಡೆ ಹೊಡೆದಾಗ ನಮ್ಗೆ ಅಷ್ಟು ಕಂಡು ಬರಲ್ಲ, ಆದ್ರೆ ಅದು ತೂತು ಮಾಡಿರೋದ್ರಿಂದ ಏನಾಗ್ತದೆ ಅಂತಂದ್ರೆ ಮಾರ್ಕೆಟ್ ಅದ್ರ ವ್ಯಾಲ್ಯೂ ಕಡಿಮೆ ಆಗ್ಬಿಡ್ತದೆ. ನಮ್ಗೆ ಗಡ್ಡೆ ಸಿಗಬಹುದು, ಆದ್ರೆ ತೂತು ಇರೋದ್ರಿಂದ ಮಾರ್ಕೆಟ್ ನಲ್ಲಿ ಗುಣಮಟ್ಟ ಕಡಿಮೆ ಆಗ್ತದೆ. ಹಾಗೆ ನೀವು ಕಾಲಿಫ್ಲವರ್ ನೋಡಿರ್ಬೋದು, ಹೂಕೋಸು, ಹೂಕೋಸ್ನಲ್ಲಿ ಆ ಕಪ್ಪು ಭಾಗ ಕಾಣುತ್ತೆ ಅಂತಂದ್ರೆ ಏನು, ಈಗ ನಾವು ನುಸಿ ಅಂತೇವಲ್ಲ, ನುಸಿ ಆಗಿರ್ಬೋದು ಅಥವಾ ಏನಿರ್ಬೋದು, ಅದು ಕಪ್ಪು ಹೊಳ ಕಾಣುತ್ತೆ ಅಂತಂದ್ರೆ ಮಾರ್ಕೆಟ್ ನಲ್ಲಿ ಅರ್ಧಕ್ಕರ್ಧ ರೇಟ್ ಕಡಿಮೆ ಆಗ್ಬಿಡುತ್ತೆ. ಜನ ಬಯಸದಲ್ಲ, ಜನ ಯಾವಾಗಲೂ ಫ್ರೆಶ್ ಆಗಿರ್ಬೇಕು, ನೀಟ್ ಆಗಿರ್ಬೇಕು, ನೋಡ್ಲಿಕ್ಕೆ ಅಂದವಾಗಿರ್ಬೇಕು, ಬಿಳಿಯಾಗಿರ್ಬೇಕು. ಹೌದೌದು, ಅಂದವಾಗಿರ್ಬೇಕು. ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿದ್ರು ಹಳದಿ ಬಣ್ಣಕ್ಕೆ ತಿರುದ್ರೆ ಪರವಾಗಿಲ್ಲ, ಅದು ಕಪ್ಪು ಕಪ್ಪು ಚುಕ್ಕಿಗಳು ಕಾಣಿಸ್ಬಾರ್ದು. ಕಾಲಿಫ್ಲವರ್ ಮೇಲ್ಗಡೆ ಕಾಣ್ತು ಅಂತಂದ್ರೆ ಅದು 50% ರೇಟ್ ಕಡಿಮೆ ಆಗ್ಬಿಡ್ತದೆ, ಜನ ಅಷ್ಟು ಇಷ್ಟಪಡೋದು. ಅಂದ್ರೆ ಅದು ಕೀಟಗಳ ಹಾವಳಿಯಿಂದನೇ ಹಂಗಾಗುತ್ತೆ. ಹೌದೌದೌದು. ಇನ್ನು ಮುಖ್ಯವಾಗಿ ತಾವು ತಿಳಿಸಿದ್ರಿ ಈ ವಜ್ರದ ಬೆನ್ನಿನ ಪತಂಗ ಅನ್ನುವಂಥದ್ದು ವಿಶ್ವವ್ಯಾಪಿ ಕೀಟ ಅಂತ. ಹೌದೌದು. ಇದು ಕೋಸನ್ನ ಎಲ್ಲೆಲ್ಲಿ ಬೆಳೀತಾರೆ ಅಲ್ಲೆಲ್ಲ ಕೂಡ ಕಂಡುಬರುತ್ತೆ ಅಂತ. ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿವರಗಳನ್ನು ಕೊಡ್ತೀರಾ? ಬೆನ್ನಿನ ವಜ್ರ ಪತಂಗ, ಯಾಕಂದ್ರೆ ಇದು ಸಾಮಾನ್ಯವಾಗಿ ಚಿಟ್ಟೆ ಆರಾಮಾಗಿ ಕೂತಾಗ ಆ ಬೆನ್ನಿನ ಮೇಲೆ ಮೂರು ವಜ್ರಾಕಾರದ ಚಿಹ್ನೆಗಳು ಕಾಣಿಸ್ತವೆ, ಒಂದಕ್ಕೊಂದು ಸೇರ್ಕೊಂಡಿರ್ತವೆ. ಅದಕ್ಕಾಗಿ ಇದಕ್ಕೆ ಬೆನ್ನಿನ ವಜ್ರ ಪತಂಗ ಅಂತ ನಾವು ಕರಿತೇವೆ. ಇದು ನಾ ಈಗಾಗಲೇ ತಿಳಿಸಿದ ಹಾಗೆ ಎಲ್ಲಾ ದೇಶದ ಎಲ್ಲಾ ಕೋಸಿನ ಬೆಳೆಗಳಲ್ಲೂ ಕಂಡು ಬರ್ತದೆ. ಬಹುಮುಖ್ಯವಾಗಿ ಇದು ಕ್ಯಾಬೇಜ್ಗೆ ಅತಿ ಮಾರಕ, ಎಲೆಕೋಸಿಗೆ ಅತಿ ಮಾರಕ. ಇದನ್ನ ಸಣ್ಣ ಚಿಕ್ಕದಿದು, 1 cm ಉದ್ದ ಇರ್ಬೋದು ಅಷ್ಟೇ, ಕಂದು ಬಣ್ಣ ಹೊಂದಿರ್ತದೆ. ನಾ ಈಗಾಗಲೇ ಹೇಳಿದಾಗೆ ಇದು ಮೊಟ್ಟೆ ಇಡುವ ಪ್ರಮಾಣ ಬಹಳ ಅಧಿಕ, ಹಾಗಾಗಿ ಇದು ಬಹಳ ಡೇಂಜರ್. ಒಂದು ಹೆಣ್ಣು ಹುಳ ಪತಂಗ ಸುಮಾರು 350 ಮೊಟ್ಟೆಯನ್ನು ಇಡುತ್ತದೆ. ಹಾಗೆ ವರ್ಷಕ್ಕೆ ಇದು 8-16 ಸಂತತಿಯನ್ನು ಹೊಂದಿರುತ್ತದೆ. ಅದು ಬಹಳ ಮುಖ್ಯ, ಬಹಳ ಮುಖ್ಯ. ಅಂದ್ರೆ ವರ್ಷ ಪೂರ್ತಿ ಇದು ಸಂತತಿಗಳನ್ನು ಬರ್ತಾ ಇರ್ತದೆ. ಹಾಗಾಗಿ ಇದರ ಹಾವಳಿ ಅತಿ ಅಂತ ಅನ್ಬಹುದು ನಾವು. ಅಂದ್ರೆ ಇವು ಮೊಟ್ಟೆಗಳು ಎಷ್ಟು ದಿನಕ್ಕೆ ಮೊಟ್ಟೆ ಒಡೆದು? 5-6 ದಿವಸ ಮೊಟ್ಟೆ ಹೊರಗೆ ಬರ್ತದೆ, ಮರಿ ಬಂದು ಒಂದು 3-4 ವಾರ ಅದು ರಂಧ್ರಗಳನ್ನು ಮಾಡಿ ತಿಂತಾ ಇರ್ತದೆ. ಮರಿ ಹಂತದಲ್ಲೇ ಇದು ತೊಂದರೆ ಕೊಡ್ತದೆ. ಇನಿಷಿಯಲಿ ನಮ್ಗೆ ಸಣ್ಣ ಸಣ್ಣ ರಂಧ್ರಗಳು ಕಾಣ್ತವೆ, ಬರ್ತಾ ಬರ್ತಾ ಬರ್ತಾ ದೊಡ್ಡ ಡ್ಯಾಮೇಜ್ ದೊಡ್ಡದಾದಾಗ ಅಥವಾ ಕಾಲಿಫ್ಲವರ್ ದೊಡ್ಡದಾದಾಗ ಎಲೆಯನ್ನು ಸಹ ಚುತ್ತಿ ರಂಧ್ರ ಮಾಡ್ತಾ ಇರ್ತವೆ. ಹಾಗಾಗಿ ಮಾರ್ಕೆಟ್ ರೇಬಿಲಿಟಿ ಬಹಳ ಕಡಿಮೆ ಆಗ್ತದೆ. ಮತ್ತೆ ಕೋಶಾವಸ್ಥೆಯನ್ನು ಎಲ್ಲಿ ಹೊಂದ್ತವೆ ಅಂತೀವಿ? ಕೋಶಾವಸ್ಥೆ ಎಲೆಗಳ ಮೇಲೆ ಸಹಿತ ಹೊಂದವೆ, ಕೆಲವೊಮ್ಮೆ ನೆಲದಲ್ಲಿ ಬಿದ್ದ ಎಲೆಗಳ ಮೇಲೆ ಹೊಂದ್ಬೋದು ಅಥವಾ ಕೆಲವೊಮ್ಮೆ ನೆಲದ ಮೇಲೆ ಹೊಂದ್ತದೆ. ಮಣ್ಣಲ್ಲೂ ಆಗುವ ಸಾಧ್ಯತೆ ಇರ್ತದೆ. ಅಂದ್ರೆ ಸಾಕಷ್ಟು ಸಂತತಿಗಳನ್ನ ಹೊಂದೋದ್ರಿಂದ ಇವುಗಳ ಸಂಖ್ಯೆ ಸತತವಾಗಿ ಹೆಚ್ಚಿಗೆ. ಇನ್ನೊಂದೇನಂತಂದ್ರೆ ಈಗಾಗಲೇ ಇದು ಸುಮಾರು 40 ಕೀಟನಾಶಕಗಳಿಗೆ ನಿರೋಧಕ ಶಕ್ತಿಯನ್ನು ಹೊಂದಿಕೊಂಡ್ಬಿಟ್ಟಿದೆ. ನಾವೀಗಾಗಲೇ ಸ್ಟಡಿ ಮಾಡಿದ ಪ್ರಕಾರ ಸುಮಾರು 40 ಜಾತಿಯ ಕೀಟನಾಶಕಗಳಿಗೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಇದನ್ನ ನಾವು ಬರೀ ಕೀಟನಾಶಕವನ್ನೇ ಒಂದೇ ಉಪಯೋಗಿಸಿಕೊಳ್ಳೋದು ಬಹಳ ಕಷ್ಟ ಸಾಧ್ಯ. ಹಾಗಂತ ಹೇಳಿ ನಾನು ಈ ಸಮಗ್ರ ಪೀಡೆ ನಿರ್ವಹಣೆನ ಈ ಕೀಟಕ್ಕೆ ಬಹಳ ಅತಿ ಮುಖ್ಯ. ಹಾಗೆಯೇ ನಾವು ಸಮಗ್ರ ಪೀಡೆ ನಿರ್ವಹಣೆ ಮಾಡೋದ್ರಿಂದ ಈ ಕೀಟದ ಜೊತೆಗೆ ಈ ವಜ್ರ ಪತಂಗದ ಜೊತೆಗೆ ಇತರ ಹಲವಾರು ಕೀಟಗಳು ಏನೇನು ನಾವು ಕೋಸು ಬೆಳೆಗಳ ಮೇಲೆ ಬೀಳ್ತಾ ಇದಾವೋ ಅವುಗಳೆಲ್ಲನೂ ಸಹ ನಾವು ಟಾರ್ಗೆಟ್ ಮಾಡಬಹುದು ಅಥವಾ ಹತೋಟಿ ಮಾಡಬಹುದು ಅಂತ ನನ್ನ ಅನಿಸಿಕೆ. ಅಂದ್ರೆ ಈ ಕೀಟಗಳು ಮುಖ್ಯವಾಗಿ ಕೋಸಿನ ಬೆಳೆಗಳನ್ನ ಯಾಕೆ ಹುಡ್ಕೊಂಡು ಹೋಗ್ತವೆ ಅಂತ? ಕೋಸಿನ ಬೆಳೆಯಲ್ಲಿ ಏನಾಗ್ತದೆ ಅಂತಂದ್ರೆ ಅಲೈಲ್ ಅಸೋಥಿಯೋ ಸೈನೈಟ್ ಅಂತ ಒಂದು ರಾಸಾಯನಿಕ ಇದೆ, ವೆರಿ ಪರ್ಟಿಕ್ಯುಲರ್ ಫಾರ್ ದಟ್ ಪರ್ಟಿಕ್ಯುಲರ್ ಕೋಸಿಗೆ. ಕೋಸಿನಾಗಿ ಆ ಹುಳುಗಳು ಏನ್ ಮಾಡ್ತವೆ ಆ ರಾಸಾಯನಿಕವನ್ನ ಹುಡುಕೊಂಡು ವಾಸನೆಯನ್ನು ಹುಡ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿ ಮೊಟ್ಟೆ ಇಡ್ತವೆ. ಬೇರೆ ಸಸ್ಯಗಳನ್ನ ನಾವು ಬಯಸೋದಿಲ್ಲ. ಇನ್ನು ಈ ಕೋಸು ಬೆಳೆಗಳಲ್ಲಿ ಸಮಗ್ರ ಕೀಟ ಪೀಡೆ ನಿರ್ವಹಣಾ ಕ್ರಮಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಕೋಸು ಬೆಳೆಗಳಲ್ಲಿ ಸಮಗ್ರ ಕೀಡೆ ನಿರ್ವಹಣೆ ಅತಿ ಮುಖ್ಯ. ನಾನು ಈಗಾಗಲೇ ಹೇಳಿದ ಹಾಗೆ ಕೀಟನಾಶಕಗಳಿಗೆ ಹಲವಾರು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡು ಬಿಟ್ಟಿದ್ದಾವೆ. ಅದರಿಂದ ನಾವು ಯಾವುದೇ ಕೀಟನಾಶಕ ಉಪಯೋಗಿಸ್ಕೊಂಡ್ರು ಸಹ, ಯಾಕಂದ್ರೆ ಕೀಟ ನಿರೋಧಕ ಶಕ್ತಿ ಯಾವಾಗ ಹೆಚ್ಚಿಗೆ ಆಗತ್ತೆ ಅಂತಂದ್ರೆ ನಾವು ಪ್ರತಿ ಸಾರಿ ಎಡಬಿಡದೆ ಕೀಟಗಳ ನಾಶಕಗಳನ್ನು ಉಪಯೋಗಿಸಿದಾಗ ಹೆಚ್ಚಿಗೆ ಆಗ್ತದೆ. ಈಗಾಗಲೇ 40 ಕೀಟನಾಶಕಗಳಿಗೆ ನಿರೋಧಕ ಶಕ್ತಿಯನ್ನು ಪಡ್ಕೊಂಡಿದೆ ಅಂತಂದ್ರೆ ಮಾರ್ಕೆಟ್ ನಲ್ಲಿ ಏನೇನು ಅವೈಲೇಬಿಲಿಟಿ ಇದಾವೆ ಆಲ್ರೆಡಿ ಅವಕ್ಕೆಲ್ಲವಕ್ಕೂ ಕೀಟ ನಿರೋಧಕ ಶಕ್ತಿಯನ್ನು ಪಡ್ಕೊಂಡಿದೆ ಅಂತ ಅರ್ಥ. ಹಾಗಾಗಿ ನಾವು ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವುದು ಸೂಕ್ತ. ಅಂದ್ರೆ ಹಂತ ಹಂತವಾಗಿ ಈ ಒಂದು ಸಮಗ್ರ ಕೀಟ ಪೀಡೆ ನಿರ್ವಹಣೆ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಅದರಲ್ಲಿ ಅತಿ ಮುಖ್ಯವಾಗಿ ಅಂತಂದ್ರೆ ಉಳುಮೆ ಮಾಡೋದು, ಮಾಗಿ ಉಳುಮೆ ಮಾಡೋದು. ನಾವು ಯಾವಾಗಲೂ ಹೇಳ್ತಾರೆ ಬರ್ತಾ ಇರ್ತೇವೆ ಈ ಕೋಸು ಬೆಳೆಗಳಲ್ಲೂ ಸಹ ಮಾಗಿ ಉಳುಮೆ ಅತ್ಯುತ್ತಮ. ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಕೋಶಾವಸ್ಥೆಯಲ್ಲಿ ಇರುವಂತ ಕೀಟಗಳು ಹೆಚ್ಚಾಗಿ ಮಣ್ಣನ್ನು ಆಶ್ರಯಿಸಿರ್ತವೆ, ಅವೆಲ್ಲ ಹೊರಗಡೆ ಬಂದು ನಾವು ಏನ್ ಮಾಗಿ ಉಳುಮೆ ಮಾಡಿದಾಗ ಹೊರಗಡೆ ಬಂದು ಹಕ್ಕಿಗಳಿಗೆ ಆಹಾರ ಆಗ್ತವೆ ಅಥವಾ ಬಿಸಿಲಿಗೆ ಒಣಗಿ ಸಾಯ್ತವೆ. ಅದರಿಂದ ನಾವು ಮುಂದಿನ ಸಂತತಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಹಾಗೆ ಸಸಿ ಮಡಿ ನಿರ್ವಹಣೆ ಬಹಳ ಅತಿ ಮುಖ್ಯ. ಸಸಿ ಹಂತದಲ್ಲೂ ಮಾಡ್ಕೋಬೇಕಾಗುತ್ತೆ. ಸಸಿ ಹಂತದಲ್ಲಿ ನಾವು ಈ ಕೋಸು ಬೆಳೆಗಳು ಮಾಡ್ಬೇಕಾದ್ರೆ ನಾವು ಸಸಿ ಮಡಿ ನಿರ್ವಹಣೆ ಮಾಡೇ ಮಾಡ್ತೇವೆ. ಮೊದಲು ಸಸಿ ಮಡಿಯಲ್ಲಿ ಮಾಡಿಕೊಂಡು ನೆಕ್ಸ್ಟ್ ಮುಖ್ಯ ಭೂಮಿಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ ಅಥವಾ ನಾಟಿ ಮಾಡ್ತೇವೆ. ಅಂದ್ರೆ ಸಸಿ ಮಡಿ ನಿರ್ವಹಣೆಯಲ್ಲಿ ಏನು ಅಂಶಗಳನ್ನು ಗಮನಿಸಬೇಕಾಗುತ್ತೆ? ಸಸಿ ಮಡಿ ನಿರ್ವಹಣೆಯಲ್ಲಿ ನಾವು ಬೀಜಗಳನ್ನು ತೆಳುವಾಗಿ ಹಾಕಬೇಕು. ಅಂದ್ರೆ ಅವಾಗ ಏನಾಗ್ತದೆ ಅಂದ್ರೆ ದಷ್ಟ ಪುಷ್ಟವಾಗಿ ಬರ್ತದೆ ಸೀಡ್ಲಿಂಗ್ಸ್ ಅಥವಾ ಸಸಿಗಳು ದಷ್ಟ ಪುಷ್ಟವಾಗಿ ಬಂದ್ರೆ ರೋಗ ಹಾಗೂ ಕೀಟನಾಶಕಗಳಿಗೆ ನಿರೋಧಕ ಶಕ್ತಿಯನ್ನು ಹೊಂದುತ್ತವೆ. ಆ ಸಮಯದಲ್ಲಿ ನಾವು ಸ್ಟ್ರೆಪ್ಟೋಸೈಕ್ಲಿನ್ ಸಲ್ಫೇಟ್ 1 ಗ್ರಾಂ 10 ಲೀಟರ್ ನೀರಿಗೆ ಅದು ರೋಗಕ್ಕೆ ಸಲುವಾಗಿ ಬೀಜವನ್ನು ನಾವು ಹದ್ದಬೇಕು. ಅದರಲ್ಲಿ ಹದ್ದಿ ಆಮೇಲೆ ಸಸಿ ಮಡಿಯಲ್ಲಿ ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಇಮಿಡಾಕ್ರೋಪಿಡ್ ಕೀಟನಾಶಕವನ್ನು ಸಹ ನಾವು ಉಪಯೋಗಿಸಬೇಕಾಗಬಹುದು. ಈ ಸಸಿ ಮಡಿಯಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶ ಅಂತಂದ್ರೆ ಬಲೆಯನ್ನು ಉಪಯೋಗಿಸಬೇಕು. ಸೊಳ್ಳೆ ಪರದೆ ಅದು 80 mm ಮೆಶ್ ಇರಬೇಕು. ಸೊಳ್ಳೆ ಪರದೆಯನ್ನು ನಾವು ಅದರಿಂದ ಮುಚ್ಚೋದ್ರಿಂದ ಯಾವುದೇ ಕೀಟಗಳು ಸಣ್ಣ ಕೀಟ ಇರಬಹುದು ದೊಡ್ಡ ಕೀಟ ಇರಬಹುದು ನುಸಿಗಳಿರಬಹುದು ಅವು ಮೊಟ್ಟೆಯನ್ನು ಇಡೋದು ತಪ್ಪಿಸಬಹುದು. ಮೊಟ್ಟೆ ಇಡೋದು ತಪ್ಪುತ್ತೆ, ಜೊತೆಗೆ ರಸ ಇರೋದು ತಪ್ಪುತ್ತೆ. ನೇರವಾಗಿ ನಾವು ಹತೋಟಿ ಮಾಡಬಹುದು ಅಲ್ಲಿ. ಅಂದ್ರೆ ನೈಲಾನ್ ಪರದೆಯನ್ನು ಬಳಸೋದು ಬಹಳ ಮುಖ್ಯ. ಹೌದೌದು. ಇನ್ನು ಬೀಜ ಮೊಳಕೆ ಬಂದ ನಂತರ ಕೀಟಗಳಿಗೆ ಆಹಾರ ಆಗೇ ಆಗತ್ತೆ. ಹಾಗಾಗಿ ಮೊಳಕೆ ಬಂದ ನಂತರ 1 ವಾರದ ನಂತರ ಹಾಗೂ ನಾಟಿ ಮಾಡೋಕ್ಕಿಂತ 1 ದಿವಸ ಮುಂಚಿತವಾಗಿ ಸೂಕ್ಷ್ಮಾಣು ಜೀವಿಯನ್ನು ಉಪಯೋಗಿಸಬೇಕಾಗುತ್ತದೆ. ಬ್ಯಾಸಿಲಸ್ ಥುರುಜೆನೆಸಿಸ್ ಅಂತ ಒಂದು ಮಾರ್ಕೆಟಲ್ಲಿ ಸಿಗುತ್ತೆ. ಅದನ್ನ 10 ಗ್ರಾಂ ಪ್ರತಿ 10 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕಾಗುತ್ತೆ. ಓಹೋ, ಸಸಿಗಳಿಗೆ ಸಿಂಪಡಣೆ ಮಾಡಬೇಕು. ಹಾಗೆ 5 ಮಿಲಿ ಫಾಸ್ಫಾಮಿಡಾನ್ 10 ಲೀಟರ್ ನೀರಿಗೆ ಹಾಗೂ 17 ಮಿಲಿ ಆಕ್ಸಿಡಿಮೆಟಾನ್ ಮೀಥೈಲ್ ಪ್ರತಿ 10 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಯಾವಾಗ ಅಂತಂದ್ರೆ ನಾವು ನಾಟಿ ಮಾಡೋಕ್ಕಿಂತ ಮುಂಚಿತವಾಗಿ, ಒಂದಿನ ಮುಂಚಿತವಾಗಿ. ಅವಾಗ ಏನಾಗ್ತದೆ ಅಂತಂದ್ರೆ ಈ ಸಸಿಗಳು ನೆಕ್ಸ್ಟ್ ಮುಂದಿನ 1 ತಿಂಗಳವರೆಗೆ ಯಾವುದೇ ಕೀಟ ಬಾಧೆಯನ್ನು ಸಹ ತಡ್ಕೊಳ್ಳುವಂತ ಶಕ್ತಿಯನ್ನು ಪಡ್ಕೊಂಡಿರ್ತವೆ. ಮತ್ತು ಕೀಟನಾಶಕದ ಪ್ರಮಾಣ ನಮಗೆ ಕಡಿಮೆ ಬೇಕಾಗ್ತದೆ. ನಾವು ಇಲ್ಲೇ ಸಸಿ ಮಡಿಯಲ್ಲೇ ನಾವು ಹತೋಟಿ ತಗೊಂಡ್ರೆ. ಅಂದ್ರೆ ಈಗ ಸಸಿ ಮಡಿ ನಿರ್ವಹಣೆ ಬಹಳ ಮುಖ್ಯವಾದ ಕ್ರಮ. ಹೌದೌದು. ಇನ್ಯಾವ ಕ್ರಮ ಅನುಸರಿಸಬೇಕಾಗುತ್ತೆ? ಕಳೆ ನಿರ್ವಹಣೆ ಬಹಳ ಅತಿ ಮುಖ್ಯ. ಯಾಕಂದ್ರೆ ಕೋಸು ಬೆಳೆಯುವ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲಿ ಹೊಲದಲ್ಲಿ ಹಾಗೂ ಹೊಲದ ಸುತ್ತಮುತ್ತ ಯಾವುದೇ ಕಳೆಗಳು ಇರುತ್ತಂತ ನಾವು ನೋಡ್ಕೊಳ್ಬೇಕಾಗುತ್ತೆ. ಈ ಕಳೆಗಳು ಕೋಸು ಕೀಟಗಳಿಗೆ ಆಶ್ರಯ ಸಸ್ಯಗಳಾಗಿರ್ತವೆ. ಈ ಆಶ್ರಯ ಸಸ್ಯಗಳು ಇರೋದ್ರಿಂದ ಕೋಸು ಬೆಳೆ ಇಲ್ಲದಿದ್ರೂ ಸಹ ಕೆಲವೊಂದು ಕೀಟಗಳು ಸರ್ವೈವ್ ಆಗ್ಬಿಡ್ತವೆ ಅಥವಾ ಅವರ ಜೀವನ ಶೈಲಿಯನ್ನು ಮುಂದುವರಿಸ್ಬಿಡ್ತವೆ. ಅವು ಮತ್ತೊಂದು ಮುಂದಿನ ಹಂತದಲ್ಲಿ ಕೋಸು ಬೆಳೆಗಳಿಗೆ ಮತ್ತೆ ಆಕ್ರಮಿಸ್ತವೆ. ಅಂದ್ರೆ ಕಳೆ ನಿರ್ವಹಣೆ ಬಹಳ ಮುಖ್ಯವಾದ. ಹೌದೌದು, ಬಹಳ ಮುಖ್ಯ. ಇನ್ನು ಮುಖ್ಯ ಜಮೀನಿನಲ್ಲಿ ನಾವು ಈ ಕೀಟಪೀಡೆಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕಾಗತ್ತೆ ಅಂತೇಳಿ? ಈಗ ನಾವು ಈಗಾಗಲೇ ನೋಡಿದ್ವಿ, ನಾವು ಸಸಿ ಮಡಿ ನಿರ್ವಹಣೆ ಹೇಗೆ ಮಾಡ್ಬೇಕು ಅಂತೇಳಿ, ಅಲ್ಲಿ ಬಲೆ ಹಾಕೋದು ಮುಖ್ಯ. ಅಥವಾ ಕೊನೆ ಹಂತದಲ್ಲಿ ನಾವು ಬ್ಯಾಚುಲರ್ ಸ್ಟೋರೇಜ್ ಅಥವಾ ಕೀಟನಾಶಕವನ್ನು ಉಪಯೋಗಿಸಬೇಕಾಗ್ತದೆ. ಇನ್ನು ನಾಟಿ ಮಾಡಿದ ನಂತರ ಮುಖ್ಯ ಕ್ಷೇತ್ರದಲ್ಲಿ ಹಲವಾರು ಕ್ರಮಗಳನ್ನು ನಾವು ಅನುಸರಿಸಬೇಕಾಗ್ತದೆ. ಅದರಲ್ಲಿ ಪದೇ ಪದೇ ನಾವು ಕೋಸು ಬೆಳೆಯನ್ನೇ ಒಂದೇ ಹೊಲದಲ್ಲಿ ಬೆಳೆಯಬಾರದು. ನಿರಂತರವಾಗಿ ಕೋಸು ಬೆಳೆಯನ್ನೇ ಬೆಳೆಯೋದ್ರಿಂದ ಅಲ್ಲಿ ಪ್ರತಿ ಸಾರಿ ನಾವು ಒಂದೇ ಬೆಳೆ ಬೆಳೆಯೋದ್ರಿಂದ ಏನಾಗ್ತದೆ ಅಂತಂದ್ರೆ ಕೀಟಗಳ ಬಾಧೆ ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ನಾವು ಬದಲಾವಣೆ ಮಾಡಬೇಕಾಗತ್ತೆ. ಇದರಲ್ಲಿ ತರಕಾರಿಗಳಾದ ಟೊಮ್ಯಾಟೊ ಸಿಗ್ತದೆ ನಮಗೆ, ಸೌತೆಗಿರ್ಬೋದು, ಬೀನ್ಸ್ ಇರ್ಬೋದು, ಅಥವಾ ಇನ್ನಿತರ ಬೇರೆ ಜಾತಿಯ ತರಕಾರಿಗಳನ್ನು ನಾವು ಆ ಹೊಲದಲ್ಲಿ ಉಪಯೋಗಿಸಿ 2 ವರ್ಷಕ್ಕೊಮ್ಮೆ ಅಥವಾ 3 ವರ್ಷಕ್ಕೊಮ್ಮೆ ಕೋಸನ್ನು ಅಲ್ಲಿ ಬೆಳಿಬೇಕಾಗ್ತದೆ. ಅಂದ್ರೆ ಮುಖ್ಯವಾಗಿ ನಾಟಿ ಮಾಡುವಾಗ ಏನಾದರೂ ಅಂತರವನ್ನ ಅನುಸರಿಸಬೇಕು, ಇಂಥವೆಲ್ಲ ಮಾಡಬೇಕಾಗುತ್ತೆ. ಈ ಉದಾಹರಣೆ ನಾವು ಟೊಮ್ಯಾಟೊ ಅಥವಾ ಕ್ಯಾರೆಟ್ ಬೆಳಿಬೇಕಂತ ಇದ್ದಾಗ ಅದ್ರ ಸಂಗಡ ಟೊಮ್ಯಾಟೊ ಬೆಳಿಬೇಕಾಗ್ತದೆ 1:4 ಅನುಪಾತದಲ್ಲಿ. ಅವಾಗೇನಾಗ್ತದೆ, ಕ್ಯಾರೆಟ್ ಅನ್ನು ನಾವು ರಕ್ಷಿಸಬಹುದು, ಕೀಟಗಳೆಲ್ಲ ಟೊಮ್ಯಾಟೊ ಅಟ್ಯಾಕ್ ಆಗ್ತವೆ ಆ ರೀತಿ. ಹಾಗೆ ಇನ್ನೊಂದು, ರೈತರು ಇದನ್ನು ಯಾರು ಮಾಡ್ತಾ ಇಲ್ಲ. ನಾವು ರೈತರಿಗೆ ಏನು ಸಮಗ್ರ ನಿರ್ವಹಣೆ ಅಂತ ಹೇಳ್ತಾ ಇದ್ರು ಸಹಿತ ಹೆಚ್ಚಾಗಿ ರೈತರೆಲ್ಲರೂ ಯಾವಾಗಲೂ ರಾಸಾಯನಿಕ ರಾಸಾಯನಿಕ ರಾಸಾಯನಿಕ ಅಂತಾನೆ ಮತ್ತೆ ಪೂರ್ಣ ಬೆಳೆಯಿಂದ ಬೆಳೀತಾರೆ, ಬೆಳೀತಾ ಇದ್ದಾರೆ. ಅಂತರ ಬೆಳೆ ಬೆಳೆಯಲ್ಲ, ಬೆಳೆ ಬೆಳೆಯಲ್ಲ, ಮಧ್ಯ ಗ್ಯಾಪ್ ಕೊಡಲ್ಲ. ಪ್ರತಿ 2 ವರ್ಷಕ್ಕೂ 3 ವರ್ಷಕ್ಕೆ ಅಟ್ಲೀಸ್ಟ್ ಬೆಳೆ ಪರಿವರ್ತನೆ ಮಾಡಿದ್ರೆ ನಾವು ಹತೋಟಿ ಮಾಡಬಹುದು. ಇನ್ನು ಹೂಕೋಸುಗಳಲ್ಲಿ ಅಥವಾ ಎಲೆಕೋಸುಗಳಲ್ಲಿ ಸಾಲುಗಳ ಮಧ್ಯೆ ಈ ಸಾಸಿವೆ ಗಿಡವನ್ನು ನಾವು ಬೆಳಿಬೇಕು. ಅದು ಬಹಳ ಮುಖ್ಯವಾದ ಕ್ರಮ, ಅದು ಬಹಳ ಮುಖ್ಯ ಕ್ರಮ. ರೈತರು ಯಾರೋ ಇದನ್ನು ಪರಿಪಾಲಿಸ್ತಾ ಇಲ್ಲ, ಇದು ಬಹಳ ಮುಖ್ಯ. ಯಾಕಂದ್ರೆ ನಾವು 25 ಸಾಲು ಕೋಸಿಗೆ ಅಥವಾ ಕ್ಯಾಬೇಜ್ಗೆ 2 ಸಾಲನ್ನ ಸಾಸಿವೆಯನ್ನು ಬೆಳಿಬೇಕು. ಅದರಲ್ಲಿ 1 ಸಾಲನ್ನ 2 ವಾರ ಮುಂಚಿತವಾಗಿ ನಾವು ಬಿತ್ತನೆ ಮಾಡಬೇಕು, ಇನ್ನೊಂದು ಸಾಲನ್ನ ಕೋಸು ನಾಟಿ ಮಾಡಿದ 25 ದಿವಸಗಳ ನಂತರ ಬಿತ್ತನೆ ಮಾಡಬೇಕು. ಇದರಿಂದ ಏನಾಗ್ತದೆ ಅಂತಂದ್ರೆ, ನಿರಂತರವಾಗಿ ಸಾಸಿವೆ ಹೂವು ಹೊಲದಲ್ಲೇ ಇರ್ತದೆ. ಕ್ಯಾಬೇಜ್ ಗಿಡ ಶುರುವಾಗಿದ್ದ ಹಿಡಿದು ಕ್ಯಾಬೇಜ್ ಗಿಡ ನಾವ್ ಏನ್ ಹಾರ್ವೆಸ್ಟ್ ಮಾಡ್ತೇವೆ ಆ ಹಂತದಲ್ಲೆಲ್ಲ ಸಾಸಿವೆ ಹೂವು ಇರ್ತದೆ. ಅಲ್ಲಿ ಸಾಸಿವೆ ಹೂವು ಇದ್ರೆ ಒಳ್ಳೆ ಹೂವು ಇದ್ರೆ ಏನಾಗ್ತದೆ ಅಂತಂದ್ರೆ, ಕ್ಯಾಬೇಜ್ಗೆ ಬರುವಂತ ಕೀಟಗಳು ಅಥವಾ ಹೂಕೋಸಿಗೆ ಬರುವಂತ ಕೀಟಗಳು ಅಥವಾ ಈ ಕೋಸಿನ ಬರುವಂತ ಎಲ್ಲ ಕೀಟಗಳು ಹೆಚ್ಚಾಗಿ ಇಷ್ಟಪಡುವಂತದ್ದು ಅಂದ್ರೆ ಸಾಸಿವೆ. ಹಾಗಾಗಿ 90% ಕೀಟಗಳು ಸಾಸಿವೆಯನ್ನು ಇಷ್ಟಪಡೋದ್ರಿಂದ ಸಾಸಿವೆ ಮೇಲೆ ಅವು ಆಕ್ರಮಣ ಮಾಡ್ತವೆ. ಈ ಕ್ರಾಪ್ ಅನ್ನು ಬಿಟ್ಬಿಡ್ತವೆ. ಯಾವ್ದನ್ನ ನಮಗೆ ಬೇಕಾದಂತ ಹೂಕೋಸನ್ನು ಬಿಟ್ಬಿಡ್ತವೆ. ನಾವು ಮುಖ್ಯವಾಗಿ ಅವ್ರ ಹತೋಟಿ ಕೊಳ್ಬೇಕಾದ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಸಾಸಿವೆ ಗಿಡಗಳನ್ನ ಟಾರ್ಗೆಟ್ ಮಾಡಬೇಕು. ಸಾಸಿವೆ ಗಿಡಗಳಿಗೆ ಸಿಂಪರಣೆ ಮಾಡಿದ್ರೆ ಸಾಕಾಗತ್ತೆ. ಸಾಕಾಗತ್ತೆ ಅಂದ್ರೆ ಸಾಸಿವೆ ಗಿಡಗಳಿಗೆ ಏನು ಸಿಂಪರಣೆ ಮಾಡಬಹುದು ಅಂತೀರಿ? ಸಾಸಿವೆ ಗಿಡಗಳಿಗೆ 4% ಬೇವಿನ ಕಷಾಯ, ಇದನ್ನ ನಾವು ನಾವೇ ಮನೆಯಲ್ಲೇ ಮಾಡ್ಕೋಬಹುದು. ಯಾಕಂದ್ರೆ ಹೆಚ್ಚು ಕಡಿಮೆ ಬೇವಿನ ಬೀಜಗಳು ಸಿಕ್ಕರೆ ನಾವು ಮನೆಯಲ್ಲೇ ಮಾಡ್ಕೋಬಹುದು. ನಮ್ಗೆ ರೇಟ್ ಕಡಿಮೆ ಆಗ್ತದೆ, ಖರ್ಚು ಕಡಿಮೆ ಆಗ್ತದೆ. 4% ಬೇವಿನ ಕಷಾಯ ಅಥವಾ ಡೈಕ್ಲೋರವಾಸ್ ಅಂತ ಒಂದು ಕೀಟನಾಶಕ ಸಿಗ್ತದೆ. ಅದು 10 ಮಿಲಿ ಪ್ರತಿ 10 ಲೀಟರ್ಗೆ ಬೆರೆಸಿ ಸಸಿ ನಾಟಿ ಮಾಡಿದ 6 ಮತ್ತು 9ನೇ ವಾರದ ನಂತರ ಸಾಸಿವೆ ಗಿಡದ ಮೇಲೆ ಮಾತ್ರ ಸಿಂಪರಣೆ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಮೇನ್ ಕ್ರಾಪ್ ಅಲ್ಲಿ ಟಚ್ ಮಾಡಕ್ ಹೋಗಲ್ಲ. ಇಲ್ಲಿ ಮತ್ತೆ ಅಲ್ಲಿ ನಮಗೆ ಕೀಟನಾಶಕದ ಬಳಕೆಯನ್ನು ಕಡಿಮೆ ಮಾಡಬೇಕು. ಬಳಕೆ ಕಡಿಮೆ ಆಗ್ತದೆ. ಹೀಗೆ ಮುಖ್ಯವಾಗಿ ಮತ್ತೆ ಪ್ರತಿ ಹೊಲದಲ್ಲಿ ವಜ್ರ ಪತಂಗ ಕೀಟದ ಹತೋಟಿಗೆ ಫಿರ್ಮೋನ್ಸ್ ಅಂತ ನಾವು ಲೈಂಗಿಕ ಆಕರ್ಷಕ ಮೋಹಕ ಬಲೆಗಳು 3-4 ಮೋಹಕ ಬಲೆಗಳನ್ನು ಬಳಸಿ ಅವುಗಳನ್ನು ಕೊಲ್ಲಬಹುದು. ಅಂದ್ರೆ ಮಧ್ಯೆ ನಾವು ಅದೊಂದು ಟ್ರ್ಯಾಪ್ ಇಡಬೇಕಾಗುತ್ತೆ. ಆ ಟ್ರ್ಯಾಪ್ ಅಂದ್ರೆ ಬಲೆಯಲ್ಲಿ ನೀರು ಇರ್ಬೋದು ಅಥವಾ ತ್ರಿಕೋನಾಕಾರದ ಅಂಟಿನ ಬಲೆ ಇರ್ಬೋದು. ಅದ್ರ ಮಧ್ಯೆ ನಾವು ಲೂರ್ ಇಟ್ಟು ಲೈಂಗಿಕ ಆಕರ್ಷಕ ಲೂರ್ ಅನ್ನು ಇಟ್ಟು ಈ ವಜ್ರ ಪತಕವನ್ನು ಆಕರ್ಷಿಸಿ ಕೊಲ್ಲಬಹುದು. ಜೊತೆಗೆ ಪ್ರತಿ ಹೆಕ್ಟೇರಿಗೆ 25 ಕೋಲ್ಹೊಡೆದ ಗೂಟಗಳನ್ನು ಇಡಬೇಕು. ಕೋಲ್ಗಳು ಅಂತೀವಲ್ಲ, ಕೋಲ್ಗಳು ನೆಡಬೇಕಾಗುತ್ತೆ ಅಲ್ಲಲ್ಲಲ್ಲಿ 1-25 ಎಕರೆಗೆ. ಅವಾಗ ಹಕ್ಕಿಗಳು ಬಂದು ಕೂತ್ಕೊಳ್ತವೆ, ಕೂತ್ಕೊಂಡು ಆಶ್ರಯಿಸಿದಾಗ ಅವಕ್ಕೆ ಕೀಟಗಳು ಕಾಣಿಸ್ತಾ ಇರ್ತವೆ, ಕಂಡಾಗ ಹೋಗಿ ಹಕ್ಕಿ ಆರಿಸಿ ತಿಂತವೆ. ಇದು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ನಾವು ಮಾಡಬಹುದು. ಮಾಡಬಹುದು ಅಂದ್ರೆ ಈ ಹಕ್ಕಿ ಪಕ್ಷಿಗಳಿಗೆ ಒಂದು ಆಶ್ರಯ ಸ್ಥಾನವನ್ನು ಕಲ್ಪಿಸಬೇಕು, ಅವು ಕೂತ್ಕೊಂಡು ಕೀಟಗಳನ್ನ ಗಮನಿಸೋದಕ್ಕೆ. ಹೌದೌದು, ಅದು ಬಹಳ ಮುಖ್ಯವಾದ. ಹಾಗೇನೆ ಎಕರೆಗೆ 3-4 ಬೆಳಕಿನ ಬಲೆಗಳು, ಲೈಟ್ ಟ್ರ್ಯಾಪ್ಸ್ ಅಂತ ನಾವು ಏನಂತೇವೆ, ಇದು ಪತಂಗಗಳನ್ನು ಆಕರ್ಷಿಸಿ ಕೊಲ್ಲಬಹುದು. ಹೊಲದಲ್ಲಿ ಅಲ್ಲಲ್ಲಿ ಅಂಟಿನ ಬೋರ್ಡ್ಗಳನ್ನು ಕಾರ್ಡ್ ಬೋರ್ಡ್ಗೆ ಗಮ್ ಹಚ್ಚೋದ್ರಿಂದ, ಗಮ್ ಅಂದ್ರೆ ಅಂಟನ್ನು ಹಚ್ಚೋದ್ರಿಂದ ಈ ಬಿಳಿ ನೊಣ ಹೇನು ನೊಣ ಇವನ್ನೆಲ್ಲ ಕೊಲ್ಬಹುದು. ಹಾಗೆ ಒಂದು ತೆಳುವಾದ ಹಾಳೆಗೆ ಎಣ್ಣೆ ಅಥವಾ ಗ್ರೀಸ್ ಹಚ್ಚಿ ತೇಲ್ ಬಿಡೋದ್ರಿಂದ ನಾವು ನುಸಿ ಮೈಟ್ಸ್ ಅಂತ ಏನಿರ್ತವೆ ಅವನ್ನೆಲ್ಲ ನಾವು ತೋಟಿ ಮಕ್ಕಿ ತೋಡು. ಅದಕ್ಕೆ ಸುಮಾರು 200 ಗ್ರಾಂ ನಾವು ಬೆಲ್ಲವನ್ನು ಹಾಕಿ ಸ್ವಲ್ಪ ನೀರಿನಿಂದ ಮಿಶ್ರಣ ಮಾಡಬೇಕು. ಇದನ್ನು ಸಾಯಂಕಾಲ ಟೈಮ್ನಲ್ಲಿ ಈ ತಿಂಡಿಗೆ 50 ಮಿಲಿ ಕ್ಲೋರೋಫೈರಿಫಾಸ್ ಕೀಟನಾಶಕ ಬೆರೆಸಿ ಬೆಳೆಗಳ ಸಾಲುಗಳ ಮಧ್ಯೆ ಅಲ್ಲಲ್ಲಿ ಸುರಿಯಬೇಕು. ಇದರಿಂದ ಆಕರ್ಷಕವಾಗಿ ವಯಸ್ಸಿಗೆ ಬಂದ ಪ್ರೌಢ ಕೀಟಗಳು ತಿಂಡಿ ಮಿಶ್ರಣವನ್ನು ತಿಂದು ಸಾಯ್ತವೆ. ಅಂದ್ರೆ ರಾತ್ರಿ ಹೊತ್ತು ಚಟುವಟಿಕೆ ಆಗಿರುವಂತಹ ಕೀಟಪೀಠಗಳನ್ನು ಇದರಿಂದ ನಿರ್ವಹಣೆ ಮಾಡಬಹುದು. ಮತ್ತೆ ಬೇಕಾಗಿರೋ ರಾಸಾಯನಿಕ ಬಹಳ ಕಡಿಮೆ ಆಗ್ತದೆ, ವಾತಾವರಣದ ಮೇಲೆ ಅಷ್ಟು ಕುಲುಷಿತವಾಗಲ್ಲ, ಹಾಗಾಗಿ ಈ ವಿಷಭರಿತ ತಿಂಡಿ ಬಹಳ ಅತ್ಯುತ್ತಮ. ಈಗ ಹಲವಾರು ಕೀಟಗಳನ್ನು ಸಹ ವಿಷ ಬಳಕೆ ತಿಂಡಿಯಿಂದ ನಾವು ನಿರ್ವಹಣೆ ಮಾಡಬಹುದು. ಅಂದ್ರೆ ಒಂದು ಹೆಕ್ಟರ್ ಎಷ್ಟು ಬೇಕಾಗಬಹುದು ಅಂತಾರೆ? ಸುಮಾರು ಒಂದು 25-40 kg ಬೇಕಾಗ್ತದೆ. ಇದು ತಯಾರಿಸಿದಂತ ವಿಷಪೂರಿತ ವಿಷಪೂರಿತ ಆಹಾರ ಅದು ಆದಷ್ಟು ಸಾಯಂಕಾಲ ನಾವು ಟಾರ್ಗೆಟ್ ಮಾಡಿ ಸಾಯಂಕಾಲ ಹಾಕಬೇಕಾಗುತ್ತೆ. ಇನ್ನು ಈಗ ಸಾಕಷ್ಟು ಜೈವಿಕ ನಿಯಂತ್ರಣ ಕ್ರಮಗಳು ಕೂಡಿದಾವೆ ಅಂತ ನಾವು ಕೇಳಿದ್ದೀವಿ, ಆ ಜೈವಿಕ ನಿಯಂತ್ರಣ ಕ್ರಮಗಳ ಬಗ್ಗೆನೂ ಸ್ವಲ್ಪ ತಿಳಿಸ್ಕೊಡ್ತೀರಾ? ಜೈವಿಕ ನಿಯಂತ್ರಣ ಕ್ರಮಗಳು ಹಲವಾರು ಇದಾವೆ ಆಕ್ಚುಲಿ, ಆದರೆ ನಮ್ಮ ರೈತರು ಯಾಕೋ ಇದರ ಬಗ್ಗೆ ಅಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ. ಇವು ಬಹಳ ಪರಿಣಾಮಕಾರಿನೂ ಆಗಿದ್ದಾವೆ ಕೆಲವು ಬೆಳೆಗಳಲ್ಲಿ. ಅದರಲ್ಲಿ ಕೋಸಿನಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ಳುವಂಥ ವಜ್ರಬೆನ್ನಿನ ಪತಂಗ ಇರ್ಬೋದು, ಕೊಂಡ್ಲಿ ಹುಳು ಅಥವಾ ಸ್ಪೋಡಾಪ್ಟ್ರ ಹತೋಟಿಗಾಗಿ ಪರತಂತ್ರ ಕೀಟಗಳಾದ ಅಪ್ಯಾಂಟಲಿಸ್ ಪ್ಲೋಟೆಲ್ಲಾ ಅಂತ ಒಂದಿದೆ, ಹಾಗೆ ಬ್ರಕಿಮ್ಯೂರಿಯಾ ಇನ್ನೊಂದು ಕೀಟ ಇದೆ. ಇವೆಲ್ಲವುಗಳನ್ನು ನಾವು ಎಕರೆಗೆ ಸುಮಾರು 20,000 ಬಿಡಬೇಕು. ಇವು ಪರಿಣಾಮಕಾರಿಯಾಗಿ ಈ ಹುಳುಗಳು ಕೆಲಸ ಮಾಡ್ತವೆ. ಜೊತೆಗೆ ಟ್ರೈಕೋಗ್ರಾಮ ಪರತಂತ್ರ ಜೀವಿ, ಹೌದು ಅದ್ರ ಬಗ್ಗೆ ರೈತರು ಸ್ವಲ್ಪ ಗೊತ್ತಿದೆ. ರೈತರು ಹೆಚ್ಚಾಗಿ ಶುಗರ್ ಕೇನ್ ಅಥವಾ ಕಬ್ಬಿನಲ್ಲಿ ಸ್ವಲ್ಪ ಉಪಯೋಗಿಸ್ತಾ ಇದ್ದಾರೆ. ಎಕರೆಗೆ 100,000 ಎರಡು ಬಾರಿ ಬಿಡಬೇಕು. ಇವೆಲ್ಲ ಏನಾಗ್ತದೆ ಅಂತಂದ್ರೆ ಬಹಳ ಪರಿಣಾಮಕಾರಿಯಾಗಿ ಕಂಡು ಬಂದಿವೆ. ರೈತರು ಆದಷ್ಟು ಉಪಯೋಗಿಸ್ಕೊಳ್ಳೋದು ಅತ್ಯುತ್ತಮ. ಅಂದ್ರೆ ಇವು ಮೊಟ್ಟೆನು ನಾಶ ಮಾಡ್ತವೆ, ಮರಿಗಳನ್ನು ನಾಶ ಮಾಡ್ತವೆ. ಟ್ರೈಕೋಗ್ರಾಮ ಅನ್ನೋದು ಏನಾಗ್ತದೆ, ಮೊಟ್ಟೆ ನಾಶ ಮಾಡ್ತದೆ. ಮೊಟ್ಟೆ ನಾಶ ಉಳಿಕೆ ನಾ ಏನು ಹೇಳಿದೆ, ಅಪ್ಯಾಂಟಲಿಸ್ ಬ್ರಕಿಮೋರಿಯಾ ಇವು ಮರಿಗಳನ್ನು ನಾಶ ಮಾಡ್ತವೆ. ಹೀಗೆ ಪರಭಕ್ಷಕ ಕೀಟಗಳಂತ ನಮಗೆ ಸಾಮಾನ್ಯವಾಗಿ ಹೊಲದಲ್ಲಿ ಇದ್ದೇ ಇರ್ತವೆ. ಅವು ಇವು ಗುಲ್ಗಂಜಿ ಹುಳುಗಳು ಅಂತವೆ, ಕ್ರೈಸೋಪರ್ಲ ಕೀಟಗಳು ಅಂತವೆ. ಇವು ಹೊಲದಲ್ಲಿ ಇದ್ರೂ ಸಹಿತ ಅವು ಸಾಕಾಗಲ್ಲ, ನಾವೇನು ಔಷಧಿ ಉಪಯೋಗಿಸ್ತೇವೆ. ಆವಾಗ ಈ ಪರತಂತ್ರ ಜೀವಿಗಳು ಹೊಲದಲ್ಲಿ ಇರೋ ಏನಾಗ್ತವೆ, ಅಥವಾ ಪರಭಕ್ಷ ಕೀಟಗಳು ಹೊಲದಲ್ಲಿ ಏನಿರ್ತವೆ, ಅವು ಸಹ ಸಾಯೋ ಸಂದರ್ಭ ಹೆಚ್ಚಿಗೆ ಇರುತ್ತೆ. ಹಾಗಾಗಿ ನಾವು ಆದಷ್ಟು ಹೊರಗಡೆ ಬಿಟ್ಟರೆ ಅತ್ಯುತ್ತಮ. ಅವು ಪ್ರಮಾಣ ಏನಂತಂದ್ರೆ ಎಕರೆಗೆ 100,000 ಬಿಡಬೇಕಾಗ್ತದೆ. ಗುಲ್ಗಂಜಿ ಹುಳ ಆಗಲಿ ಕ್ರೈಸೋಪರ್ಲ ಆಗಲಿ ಎಕರೆಗೆ 100,000 ನಾವು ಹೊರಗಡೆಯಿಂದ ಬಿಟ್ಟರೆ. ಹಾಗೆ ಜೇಡರ ಹುಳುಗಳು ಸಹ ಬಹಳ ಪರಿಣಾಮಕಾರಿಯಾಗಿ ಕಂಡು ಬಂದಿವೆ. ಕೀಟಗಳನ್ನು ನಾಶಪಡಿಸ್ತವೆ, ಹಿಡಿದು ತಿಲ್ತವೆ. ಹೌದು, ಜೇಡರ ಹುಳುಗಳನ್ನು ಸಹ ಇದ್ದಲ್ಲಿ ನಾವು ಅವುಗಳನ್ನು ಪ್ರೋತ್ಸಾಹಿಸಬೇಕಾಗಿದೆ. ಬ್ಯಾಸಿಲಸ್ ತುರಂಜನಸಿಸ್ ಅಂತೇಳಿ ಸಾಮಾನ್ಯವಾಗಿ ಎಲ್ಲಾ ಅಂಗಡಿಗಳಲ್ಲಿ ಸಿಗ್ತವೆ. ಅಂದ್ರೆ ಎಲ್ಲಾ ಅಂಗಡಿಗಳು ಅಂತಂದ್ರೆ ಈ ಕೀಟ ಔಷಧಿ ಮಾರಾಟ ಅಂಗಡಿಗಳಲ್ಲಿ ಸರ್ವೇ ಸಾಮಾನ್ಯ. ಅಂದ್ರೆ ಬಿಟಿ ಕೀಟನಾಶಕ, ಬಿಟಿ ಕೀಟನಾಶಕ ನಾವು 10 kg ಉಪಯೋಗಿಸ್ತೇವೆ. ಅದನ್ನ ಇಲ್ಲಿಯೂ ಸಹ ಉಪಯೋಗಿಸಬಹುದು, ಅದನ್ನ 10 g/100 ನೀರಿಗೆ. ಅಥವಾ ನಂಜಾಣ ರೋಗ ಹರಡುವಂತ ಒಂದು ಇದಿರುತ್ತದೆ, ಅಂದ್ರೆ NPV ಅಂತ, ನ್ಯೂಕ್ಲಿಯರ್ ಪೈರೋಹೈಡ್ರೋಸಿಸ್ ವೈರಸ್. ಇದು ಸಹ ಮಾರ್ಕೆಟ್ ನಲ್ಲಿ ಸಿಗತ್ತೆ, ಅಂಗಡಿಗಳಲ್ಲಿ ಸಿಗತ್ತೆ. ಅಥವಾ ಕೆಲವೊಮ್ಮೆ ಏನಾಗ್ತದೆ, ನಮ್ಮ ಹೊಲದಲ್ಲೇ ಸಹ ಕೆಲವೊಮ್ಮೆ ತಲೆಯನ್ನು ಜೋಲು ಹಾಕೊಂಡು ಬೀಳೋ ಅಂತ ಹುಳುಗಳು ಇರ್ತವೆ. ಅವುಗಳನ್ನ ನಾವು ಆರಿಸಿ ತೆಗೆದು 250 ಕೀಟಗಳನ್ನು, ಅದು ರೋಗ ಬಾಧಿತ ಕೀಟಗಳನ್ನು ಆರಿಸಿ ಹೆಕ್ಕೊಂಡು ತಕ್ಕೊಂಡು ಅವನ್ನ ಅರ್ದು ಚೆನ್ನಾಗಿ ಅರ್ದು 250 ಕೀಟಗಳನ್ನು ಚೆನ್ನಾಗಿ ಅರ್ದು ನೀರು ಹಾಕಿ ಅದನ್ನು ಸಿಂಪಡಣೆ ಮಾಡೋದ್ರಿಂದ ನಾವು ಪರಿಣಾಮಕಾರಿಯಾಗಿ ಕೀಟ ನಿರ್ವಹಣೆ ಮಾಡಬಹುದು. ಅಂದ್ರೆ ಇವು ಸ್ವಲ್ಪ ಬೆಳೆದಂತ ಹುಳುಗಳಿಗೆ ಇದು ಪರಿಣಾಮಕಾರಿ. ಹೌದು, ಹೆಚ್ಚಿಗೆ 2-3 ಅಥವಾ 4 ಕೀಟಗಳಿಗೆ ಪರಿಣಾಮಕಾರಿ. ಹಾಗೆ ನೊಮೋರಿಯಾ ರಿಲೈ ಅಂತ ಒಂದಿದೆ, ಬಿವೇರಿಯಾ ಬಸಿಯಾನ ಅಂತ ಒಂದಿದೆ. ಇವೆಲ್ಲವೂ ಹೆಚ್ಚು ಕಡಿಮೆ ಈಗ ಇತ್ತೀಚಿನ ಕೆಲವೊಮ್ಮೆ ರೈತರು ಪರಿಣಾಮಕಾರಿಯಾಗಿ ಬೆಳೆಸಬಹುದು ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಇವು ಜೈವಿಕ ಶಿಲೀಂಧ್ರಗಳು ಇವು? ಹೌದು, ಜೈವಿಕ ಶಿಲೀಂಧ್ರಗಳು. ಇವನ್ನು ಕೂಡ ಬಳಸ್ಕೋಬಹುದು? ಹೌದೌದು. ಅಂದ್ರೆ ಇವನು ಪ್ರತಿ 15 ಸಿಂಪಡಣೆ ಮಾಡ್ತಾನೆ ಇರ್ಬೇಕಾಗತ್ತೆ. ಹುಳ ಇರಲಿ ಇಲ್ದೇ ಇರಲಿ ನಾವು ಇವುಗಳನ್ನು ಬಳಸ್ತಾ ಇದ್ರೆ ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಅಂತ ಅನಿಸ್ತಾ ಇದೆ. ಮತ್ತೆ ಬೇವಿನ ಬೀಜದ ಕಷಾಯ, ಬೇವಿನ ಎಣ್ಣೆ ಇವನ್ನು ಬಳಸ್ಕೋಬಹುದು? ಹೌದೌದು, ನಾ ಈಗಾಗಲೇ ಹೇಳಿದಾಗ ಸಸಿಮಡಿಗೆ 4% %4 ಬೇವಿನ ಬೀಜದ ಕಷಾಯ, ಹಾಗೆ ಅದನ್ನೇ ಸೇಮ್ ಮುಖ್ಯ ಬೆಳೆಯಲ್ಲಿ %4 ಬೇವಿನ ಕಷಾಯ, ಹಾಗೂ ಅಜಾಡೆರಿಕ್ಟನ್ ಅಂದ್ರೆ ಬೇವಿನ ಯುಕ್ತ ಅಂಶ ಇರುತ್ತೆ, ಅಂಶ ಇರುತ್ತೆ ಬೇವಿನ ಎಣ್ಣೆ, ಅದಕ್ಕೆ ಸ್ವಲ್ಪ ಸೋಪ್ ಅನ್ನು ಉಪಯೋಗಿಸಿ ಸಿಂಪರಣೆ ಮಾಡೋದ್ರಿಂದ ನಾವು ಪರಿಣಾಮಕಾರಿ ಹಲವಾರು ಕೀಟಗಳನ್ನ ಹತೋಟಿ ಮಾಡಬಹುದು. ಮತ್ತೆ ಇವು ನಾವೇನೀಗ ಜೈವಿಕ ನಿಯಂತ್ರಣ ಕ್ರಮಕ್ಕೆ ಇದು ಬಹಳ ಪೂರಕ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಬೇವಿನ ಸೋಪನ್ನು ಕೂಡ ಅಭಿವೃದ್ಧಿಪಡಿಸಿದ್ದಾರೆ, ಅದನ್ನು ಸಹ ನಾವು ಉಪಯೋಗಿಸಬಹುದು. ಅದು ಸಹ ಬಹಳ ಪರಿಣಾಮಕಾರಿಯಾಗಿ ಕಂಡು ಬಂದಿದೆ. 5-6 ಲೀಟರ್ ಹಾಕೊಂಡು ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡಬಹುದು. ಮುಖ್ಯವಾಗಿ ಏನಂತಂದ್ರೆ ಹೊಲದಲ್ಲಿ ನಾವು 2 ಕೀಟಗಳ ಚಲನವಲನೆಗಳನ್ನು ಪರಿವೀಕ್ಷಣೆ ಮಾಡ್ತಾ ಇರಬೇಕು. ಕೀಟಗಳು ಹೆಚ್ಚಿಗೆ ಆಗ್ತಾ ಇದೆಯೋ, ಕಡಿಮೆ ಆಗ್ತಾ ಇದೆಯೋ, ಏನಾಗ್ತಾ ಇದೆ ಅಂತೇಳಿ ಮಾಡ್ತಾ ಇದ್ರೆ ಏನಾಗ್ತದೆ, ಅಲ್ಲಿ ಮೊಟ್ಟೆ ಇಟ್ಟಿದ್ದು ಗೊತ್ತಾಗ್ತಾ ಇರ್ತದೆ, ಕೀಡೆ ಓಡಾಡ್ತಿರೋದು ಗೊತ್ತಾಗ್ತದೆ. ಆದಷ್ಟು ಸಾಧ್ಯದಲ್ಲಿ ಮೊಟ್ಟೆ ಇದ್ರೆ ಮೊಟ್ಟೆಗಳನ್ನು ಆರಿಸಿ, ಕೆಲವೊಂದು ಕೀಟಗಳು ಮೊಟ್ಟೆಗಳನ್ನು ಗುಂಪು ಗುಂಪಾಗಿಡ್ತವೆ, ನಮಗೆ ನೇರವಾಗಿ ಕಾಣಿಸ್ತವೆ. ಆ ಗುಂಪನ್ನು ನೇರವಾಗಿ ನಾವು ಕಿತ್ತು ನಾಶಪಡಿಸಬೇಕು, ಅಥವಾ ಕೀಟ ಇದ್ರೆ ಕೈಯಿಂದ ಆರಿಸಿ ನಾಶಪಡಿಸಬೇಕು. ಇದು ಸ್ವಲ್ಪ ಕಷ್ಟ ಸಾಧ್ಯ, ಅದು ಸಾಧ್ಯ ಇದ್ದದೆ ಮಾಡ್ತಾ ಇರಬೇಕು. ಕಣ್ಣಿ ಬಿದ್ದಾಗ ಇವನ್ನೆಲ್ಲ ಮಾಡ್ತಲೇ ಇರಬೇಕು, ಮಾಡ್ತಲೇ ಇರಬೇಕಾಗುತ್ತೆ. ಎಷ್ಟೋ ಒಂದು ಹಾವಳಿ ಕಡಿಮೆ ಆಗುತ್ತೆ. ಈಗ ನಮಗೆ ಇವೆಲ್ಲ ಕ್ರಮಗಳಿಂದನು ಏನಾದರೂ ನಿಯಂತ್ರಣ ಸಿಗಲಿಲ್ಲ ಅಂದರೆ ಕೊನೆಯ ಒಂದು ಕ್ರಮವಾಗಿ ನಾವು ರಾಸಾಯನಿಕಗಳನ್ನು ಬಳಸ್ಕೋಬೇಕು. ನಾವು ಇದನ್ನ ಸ್ಲೋಗನ್ ಆಗಿ ಎಲ್ಲ ಕಡೆನೂ ಹೇಳ್ತೇವೆ ಕೊನೆಯದಾಗಿ ಅಂತ. ಬಟ್ ಆದರೆ ಇಲ್ಲಿ ನಾವು ಕೋಸು ಬೆಳೆಗಳಲ್ಲಿ ಕೀಟನಾಶಕವನ್ನು ಅನಿವಾರ್ಯ ಸಂದರ್ಭಗಳಲ್ಲಿ ಉಪಯೋಗಿಸಲೇಬೇಕಾಗುತ್ತೆ. ಯಾಕಂದ್ರೆ ನಾವು ವಜ್ರಬೇನಿಂದ ಪತಂಗ ಅಂತ ಹೇಳಿದ್ನಲ್ಲ, ಅದು ಸರ್ವಸಾಮಾನ್ಯವಾಗಿ ಡೇ ಒನ್ ಇಂದ ಹಿಡಿದು ಕಟಾವಾಗೋವರೆಗೂ ಕಂಡೇ ಕರ್ತದೆ. ಇತರ ಸಂರಕ್ಷಣಾ ವಿಧಾನಗಳ ಸಂಗಡ ಕೆಲವೊಂದು ಕೀಟನಾಶಕಗಳನ್ನು ಉಪಯೋಗಿಸ್ಕೊಳ್ಬೇಕಾಗ್ತದೆ. ಅಂದ್ರೆ ಯಾವ್ಯಾವ ಅಂತೀರಿ? ಆದ್ರೆ ಈಗಾಗಲೇ ನಾ ಈಗಾಗಲೇ ಹೇಳಿದೆ ನಿಮಗೆ, ಸುಮಾರು 40-50 ಕೀಟನಾಶಕಗಳು ನಿರೋಧಕ ಶಕ್ತಿಯನ್ನು ಪಡೆದ್ರಿಂದ ಆದಷ್ಟು ಹೊಸ ಕೀಟನಾಶಕಗಳಿಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗ್ತದೆ. ಅವ್ಯಾವ್ಯಾವ ಅಂತೀರಿ? ಅವುಗಳಲ್ಲಿ ಬಹಳ ಮುಖ್ಯವಾಗಿ ಅಂತಂದ್ರೆ ಎಮಮೆಕ್ಟಿನ್ ಬೆಂಜೋಯೇಟ್. ಈ ಎಲ್ಲ ಹೊಸ ಕೀಟನಾಶಕಗಳು ಏನಪ್ಪಾ ಅಂತಂದ್ರೆ ಕಡಿಮೆ ಪ್ರಮಾಣ ಸಾಕು. ಮೊದಲು ನಾವು 10 ml 10 liter ನೀರಿಗೆ, 20 ml 20 liter ಗೆ ಹಿಂಗೆಲ್ಲ ಹೇಳ್ತಾ ಇದ್ವಿ. ಈಗ ನೋಡಿ ನಾವು ಹೇಳ್ತಾ ಇರೋದು ಎಮಮೆಕ್ಟಿನ್ ಬೆಂಜೋಯೇಟ್ ಕೇವಲ 3 gram 10 liter ನೀರಿಗೆ, ಇಮಿಡಾಕ್ಲೋಪಿಡ್ ಇದು ಸಹ 3 gram 10 liter ನೀರಿಗೆ, ಸ್ಪೈನೋಸಾಯ್ಡ್ ಇದು ಮಾತ್ರ 10 gram 10 liter ನೀರಿಗೆ, ದೆನ್ ಎಸಿಟಾಪ್ರಿಡ್ 1 gram 1 liter ನೀರಿಗೆ, ಅಂದ್ರೆ ಇದು 10 gram 10 liter ನೀರಿಗೆ, ಥಿಯೋಮೆಥೋಕ್ಸಾಮ್ 3 gram 10 liter ನೀರಿಗೆ, ಹಾಗೆ ನವಲುಕ್ರಾನ್ ಅಂತ ಹೇಳಿ ಇದು ಸಹ 7.5 gram 10 liter ನೀರಿಗೆ, ಅಂದ್ರೆ 7.5 gram 10 liter ನೀರಿಗೆ, ಇಂಡಾಕ್ಸೋಕಾರ್ಬ್ ಅಂತ ಹೇಳಿ ಇದು 5 gram 10 liter ನೀರಿಗೆ, ಹಾಗೆ ಸ್ಯಾಂಟ್ರಲ್ ನಿರಿಪ್ರಾಲ್ 4 ml 10 liter ನೀರಿಗೆ. ಹೀಗೆ ಇವುಗಳಲ್ಲಿ ಯಾವ್ದಾದ್ರೂ ಒಂದನ್ನು ಒಂದ್ಸಾರಿ ಉಪಯೋಗಿಸ್ಬೇಕು, ಪ್ರತಿ ಸಾರಿ ನಾವು ಕೀಟನಾಶಕಗಳನ್ನು ಬದಲಾಯಿಸ್ತಿರ್ಬೇಕು. ಆವಾಗದಾಗ ನಿರೋಧಕ ಶಕ್ತಿ ಕೀಟನಾಶಕಗಳಿಗೆ ನಿರೋಧಕ ಶಕ್ತಿಯನ್ನು ಪಡ್ಕೊಳ್ಳೋ ಪ್ರಾಬಲ್ಯ ಕಡಿಮೆ ಆಗ್ತದೆ. ಅಂದ್ರೆ ಇದ್ರ ಸಂಗಡ ನಾವು ಇಲ್ಲಿಯೂ ಸಹ 4% ಬೇವಿನ ಕಷಾಯ ಅಥವಾ ಯಾವ್ದಾದ್ರೂ ಬೇವಿನ ಯುಕ್ತ ಕೀಟನಾಶಕ, ಬೇವಿನ ಯುಕ್ತ ಕೀಟನಾಶಕ ಯಾವ್ದೇ ಇರ್ಬೋದು, ಬೇವಿನ ಎಣ್ಣೆ ಇರ್ಬೋದು, ಬೇವಿನ ಸೋಪ್ ಇರ್ಬೋದು, ಇವುಗಳನ್ನು ಸಹ ಉಪಯೋಗಿಸಿ ನಾವು ಕೀಟಗಳನ್ನು ನಿರ್ವಹಣೆ ಮಾಡಬಹುದು. ಈ ರೀತಿಯಾಗಿ ನಾವು ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಹೌದೌದು, ಬರೀ ರಾಸಾಯನಿಕಗಳಿಗೆ ಮೊರೆ ಹೋಗದೆ ಎಲ್ಲ ರೀತಿಯ ಒಂದು ಕ್ರಮಗಳನ್ನು ಅನುಸರಿಸಿಕೊಂಡು ಚೆನ್ನಾಗಿ ಹೊಸ ಕೀಟನಾಶಕವನ್ನು ಉಪಯೋಗಿಸಬೇಕು. ಸೊ ಅವು ಕಡಿಮೆ ಪ್ರಮಾಣದಲ್ಲಿ ಸಾಕಾಗ್ತದೆ, ಜೊತೆಗೆ ನಾವು ಬೇವಿನ ಕೀಟನಾಶಕವನ್ನು ಸಹ ಬಳಸಬೇಕಾಗ್ತದೆ. ಈಗಾಗಲೇ ಹೇಳಿದಂಗೆ ಜೈವಿಕ ನಿಯಂತ್ರಣ ಬಹಳ ಅತಿ ಮುಖ್ಯ, ಜೊತೆಗೆ ಲೈಂಗಿಕ ಆಕರ್ಷಕ ಬೆಳೆಗಳಿರ್ಬೋದು, ಬೆಳಕಿನ ಬೆಳೆಗಳಿರ್ಬೋದು, ಇವು ಬಹಳ ಮುಖ್ಯ. ಹಂಗೆ ಹುಳುಗಳನ್ನು ಆವಾಗವಾಗ ನಾವು ಕೈಯಲ್ಲಿ ಹಿಡಿದು ನಾಶ ಮಾಡಿಸೋದು ಬಹಳ ಮುಖ್ಯ ಆಗ್ತದೆ. ಹಾಗೆ ಕ್ರಾಪ್ ರೊಟೇಷನ್ ಇವನ್ನೆಲ್ಲ ಮಾಡಬೇಕು, ಇವನ್ನೆಲ್ಲ ಮಾಡಬೇಕಾಗತ್ತೆ. ಅಂದ್ರೆ ನಮ್ಮ ರೈತರು ಕೊಯ್ಲು ಮಾಡೋದಕ್ಕಿಂತ ಕನಿಷ್ಠ ಒಂದು 10 ದಿನ ಮುಂಚೆ ಆದ್ರೂ ಕೀಟನಾಶಕಗಳ ಸಿಂಪಡಣೆ ನಿಲ್ಲಿಸಬೇಕಾಗುತ್ತೆ. ಅದು ಬಹಳ ಅತ್ಯವಶ್ಯಕ, ಯಾಕಂದ್ರೆ ನಾವು ಇಲ್ಲಿ ಕೋಸು ಬೆಳೆಗಳನ್ನು ನಾವು ನೇರವಾಗಿ ರೈತರಿಗೆ ಗ್ರಾಹಕರಿಗೆ ತಿನ್ಲಿಕ್ಕೆ ನೇರವಾಗಿ ಕೊಡೋದ್ರಿಂದ ಅಟ್ಲೀಸ್ಟ್ ಒಂದು 10-15 ದಿವಸ ಮುಂಚಿತವಾಗಿ ಕೀಟನಾಶಕ ಸಿಂಪಡಣೆ ನಿಲ್ಲಿಸಿ ನಂತರ ಮಾರ್ಕೆಟ್ಗೆ ತೆಗೆದುಕೊಂಡು ಹೋಗಬೇಕಾಗ್ತದೆ. ಅದು ಬಹಳ ಅತಿ ಮುಖ್ಯ. ರೈತ ಬಾಂಧವರೇ, ತಮಗೆ ಈ ಕೋಸು ಜಾತಿಯ ಒಂದು ತರಕಾರಿ ಬೆಳೆಗಳಲ್ಲಿ ಕೀಟ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಮೋಹನ್ ನಾಯಕ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9484568692. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9484588692. ತುಂಬ ಸಂತೋಷ ಡಾಕ್ಟರ್ ಮೋಹನ್ ನಾಯಕ್ ಅವರೇ. ತಾವಿದುವರೆಗೂ ಈ ಕೋಸಿನ ಜಾತಿಯ ತರಕಾರಿ ಬೆಳೆಗಳಲ್ಲಿ ಕಂಡುಬರುವಂಥ ಕೀಟಪೀಡೆಗಳು ಮತ್ತು ಅವುಗಳ ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಕೋಸಿನ ಜಾತಿಯ ತರಕಾರಿ ಬೆಳೆಗಳಲ್ಲಿ ಸಮಗ್ರ ಕೀಟಪೀಡೆ ನಿರ್ವಹಣೆ ಈ ವಿಷಯವಾಗಿ ಇದುವರೆಗೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಕೀಟಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರೇ, ನಿಮಗೆಲ್ಲ ನಮಸ್ಕಾರಗಳು. ಕೃಷಿರಂಗ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರುಗಳು ಅಂದರೆ 612 ಕಿಲೋಹರ್ಟ್ಸ್. ಈಗ ಸಮಯ 6 ಗಂಟೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಈಗ. ಇದೀಗ 6:30 ಜಿಲ್ಲಾ ವಾರ್ತಾ ಪತ್ರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. 6:51 ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳು, ನಂತರ ಹಾಯಿ ದೋಣಿ ಕನ್ನಡ ಚಿತ್ರಗೀತೆಗಳು. 7:45 ಸ್ವಾತಂತ್ರ್ಯ ಚಳುವಳಿಯಲ್ಲಿ ಗಾಂಧಿ ಹೆಜ್ಜೆ ಒಂದು ನೋಟ, ಮಾತನಾಡುತ್ತಾರೆ ಬೆಳವಾಡಿ ಅಶ್ವತ್ಥನಾರಾಯಣ. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 9:00 ಪ್ರಸಾರವಾಗಲಿದೆ ಉರ್ದು ಕಾರ್ಯಕ್ರಮ. ಫಹಮ್ ಮುಜೀಬ್ ಅವರಿಂದ ಸಣ್ಣ ಕಥೆ ಹಮ್ ಸಫ ಕಿ ತಲಾಶ್. ಅಮಾತುಲ್ ಬಾರಿ ಅವರಿಂದ ನಾಥ್, ಜಗಜೀತ್ ಸಿಂಗ್ ಅವರು ಹಾಡಿರುವ ಗಜಲ್ ಕೇಳಬಹುದು ಕಲಬುರಗಿ ಕೇಂದ್ರದ ಕೊಡುಗೆ. 9:30 ಅಮೃತ ಸ್ವಾತಂತ್ರ್ಯ, ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. ರಾಮಕೃಷ್ಣ ಮಿಷನ್, ಥಿಯೋಸಾಫಿಕಲ್ ಸೊಸೈಟಿ, ದೇವ್ ಬಂಧು ಚಳವಳಿ, ಈ ವಿಷಯವಾಗಿ ಕಾರ್ಯಕ್ರಮ. ಭಾಗವಹಿಸುವ ವಿಷಯ ಪರಿಣತರು ಡಾ ಎಂಜೆ ಪ್ರಮೋದ್, ಪ್ರೊಫೆಸರ್ ತುಕಾರಾಮ್ ಪೂಜಾರಿ ಹಾಗೂ ಡಾ ಗಂಗಾಂಬಿಕಾ. ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಈ ರಾತ್ರಿ 10:00 ಪ್ರಸಾರವಾಗಲಿದೆ.